ನಾವು ದ್ರಾಕ್ಷಿ ರೀ ಇವು ಒಂದ 7-8 ವರ್ಷ ಮುಂಚೆಯಿಂದ ನಾವು ಚಾಲೂ ಮಾಡಿವ್ರಿ. ನಾವು ಮೊದಲ ಇವು ಕಬ್ಬ ಉಳ್ಳಾಗಡ್ಡಿ ಇಂಥವೆಲ್ಲ ಬೆಳೀತಾ ಇದ್ದೀವಿ. ಬೇರೆದವರು ದ್ರಾಕ್ಷಿ ಹಚ್ಚುದು ಸ್ವಲ್ಪ ಹೆಚ್ಚಿನ ಉತ್ಪನ್ನ ತೆಗೆಯುವುದರಿಂದ ನೋಡಿದೀವಿ. ನೋಡಿ ಅವರು ನೀವು ಹಚ್ಚಿ ನೋಡ್ರಿ ಅಂತೇಳಿ ನಮಗೆ ಹೇಳಿದಾಗ ನಾವು ಯಾಕೆ ಹಚ್ಚಬಾರದು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಾವು ದ್ರಾಕ್ಷಿ ಹಚ್ಚಿ ಅಗಿ ತಂದು ದ್ರಾಕ್ಷಿ ಹಚ್ಚಿದಿವ್ರಿ. ಹಚ್ಚಿದ ಕೂಡಲೇನ ಅದು ನಮಗೆ ಕಬ್ಬಿಗೆ ನೀರು ಸಾಲ್ತಿದ್ದಿಲ್ಲ. ಆ ಉದ್ದೇಶ ಇಟ್ಟುಕೊಂಡ ಉತ್ಪನ್ನ ಜಾಸ್ತಿ ಬರ್ತೈತಿ, ನೀರನ್ನು ನಮಗೆ ವ್ಯತ್ಯಾಗಿ ಹನಿ ಹನಿ ನೀರಾವರಿಯಿಂದ ಸ್ವಲ್ಪ ಹೆಚ್ಚಿಗೆ ಅನುಕೂಲ ಆಕೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು 10-15 ಎಕರೆ ಕಬ್ಬು ಅದನ್ನ ಕ್ಯಾನ್ಸಲ್ ಮಾಡಿ ದ್ರಾಕ್ಷಿ ಹಚ್ಕೊಂಡಿವಿ. ಅವಾಗ ಏನಾಯ್ತು, ಒಂದು 5 ವರ್ಷನ ಚಲೋ ತಂಗಿ ಕಾಯಿ ಹಿಡಿದು ಅಗದಿ ಉತ್ತಮ ರೀತಿಯಿಂದ ಬೆಳೆದ ನಮಗೆ ದ್ರಾಕ್ಷಿ ಒಳ್ಳೆ ಲಾಭನ ಕೊಡ್ತಿ. ಅದೇ ರೀತಿ 2nd ವರ್ಷನೂ ಕೂಡ ನಮಗೆ ಲಾಭನ ಕೊಡ್ತಿ. ಕೊಟ್ಟಾಗ ನಾವು ಹೆಚ್ಚಿಗೆ ಲಾಭ ಸಿಗ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡ ಮೊದಲ ನಾವು ಸುರುವತಿ ಹಚ್ಚಿದ್ದು 8 ಎಕರೆ ರೀ. ನಂತರ ಏನೈತಿ ಮುಂದೆ ಮತ್ತೆ ಬ್ಯಾರೆ ಹೊಲದಾಗ ಒಂದು 7 ಎಕರೆ ಹಚ್ಚಬೇಕು ಅನ್ನುವಂತ ಒಂದು ಭಾವನೆಗಳು ನಮ್ಮಲ್ಲಿ ಬಂದವು. ಅಂದ್ರೆ ನೀರಿನ ಕೊರತೆ ಇರುವುದರಿಂದ ನಾವು ದ್ರಾಕ್ಷಿ ಮಾಡೋದ್ರಿಂದ ಹನಿ ಹನಿ ನೀರಾವರಿಯಿಂದ ಹೆಚ್ಚಿಗೆ ನಾವು ಎಕರೆ ವಾರ ಮೇಲೆ ಹೆಚ್ಚಿಗೆ ತೆಗಿಯಕ್ ಅನುಕೂಲ ಆಕೈತಿ ಅಂತೇಳಿ ಮಾಡಿದಿವಿ. ಆದ್ರೆ ದ್ರಾಕ್ಷಿ ಏನ ನಮ್ಗೆ ಅದು ಹೆಚ್ಚು ಕಡಿಮೆ ಭೂಮಿ ಒಳಗೆ ನಮ್ಮಲ್ಲಿ ಬೆಳೆದೈತಿ, ಚಲೋ ಉತ್ಪನ್ನ ಬಂದಾವ್ರಿ. ಆದ್ರೆ ಅದಕ್ಕೆ ಈ ರೋಗ ರುಜಿಗಳು ಬಹಳ, ಅದಕ್ಕೆ ಈ ಒಂದು ಪ್ರಕೃತಿ ವಿಕೋಪ ಅಂತಾರಲ್ಲ, ಆ ಪ್ರಕೃತಿ ವಿಕೋಪದಿಂದ ಅದು ಒಂದ್ ಸ್ವಲ್ಪ ಈ ರೈತರಿಗೆ ಹಿನ್ನಡೆಯನ್ನು ಮಾಡ್ತತಿ. ಎಲ್ಲಾ ಬೆಳೆದಿರ್ತೀವಿ, ಚಲೋ ತಂಗಿ ಬಂದಿರ್ತೈತಿ, ಮಳಿ ಬರ್ತತಿ, ಅಥವಾ ಒಳ್ಳೆ ಹೂ ಬಿಡಾಕತ್ತಿರ್ತೈತಿ. ಫ್ಲವರಿಂಗ್ ಅಂದ್ರೆ ಹೂವಿನ ಹಂತದೊಳಗೆ ಇರ್ತೈತಿ. ಅವಾಗ ಒಳಗಿನ ಕಾಳ ಮಗ್ಗಿ ಹೊರಗೆ ಬರಾಕತ್ತಿರ್ತೈತಿ. ಆ ಟೈಮ್ನ್ಯಾಗ ಈ ಮಳಿ ಚಾಲೋ ಆಕತಿ. ಅಂತ ಟೈಮ್ನ್ಯಾಗ ಮಳಿ ಚಾಲೋ ಆದ್ರೆ ಅದೇ ಮಾಡತತಿ, ಎಲ್ಲಾನು ಕೊಳತ್ ಕಿಸಿಂದ ಕೊಳೆ ರೋಗ ಅಂತೇಳಿ ಅದಕ್ಕೊಂದು ಹೆಸರು. ಆ ಕೊಳೆ ರೋಗ ಬರೋದ್ರಿಂದ ಅದೇ ಮಾಡತತಿ, ಎಲ್ಲಾ ಗೊನಿ ಉದುರಿ ಹೋಗಿ ಅಲ್ಲೊಂದ್ ಇಲ್ಲೊಂದು ಗೊನಿ ಉಳಿದು, ಅಲ್ಲೊಂದ್ ಇಲ್ಲೊಂದು ಕಾಳು ಉಳಿದು ಅದು ರೈತನಿಗೆ ಹಾನಿ ಮಾಡ್ತತಿ. ಅದು ಇತ್ತಿತ್ತಲಾಗ ಬಂದಾಗ ಹವಾಮಾನ ವಿಪರೀತದಿಂದ ಮಳಿ ಈಗ ಆಗೋ ಟೈಮ್ನೇ ಮಳಿ ಆಗಂಗಿಲ್ಲ, ಆಗಲಾರದ ಟೈಮ್ದಾಗ ಮಳಿ ಆಗತೈತಿ. ಹಿಂಗಾಗಿ ಏನಾಗತೈತಿ, ರೈತರಿಗೆ ಅದು ಬಹಳ ಅನಾನುಕೂಲ ಆಗೈತಿ. ದ್ರಾಕ್ಷಿಯನ್ನ ಲಾಭದಾಯಕ ಅಲ್ಲ ಅಂತಲ್ಲ, ದ್ರಾಕ್ಷಿ ಲಾಭದಾಯಕನ ಐತಿ ಅದ. ಆದ್ರೆ ಅದನ್ನ ರೈತ ಬೆಳ್ಕೊಂಡು ನಿಂತ ಕಟಾವು ಮಾಡೋ ಟೈಮ್ನಾಗ ಮಳೆಯಾಗಿ ಅಣಿಕಲ್ಲ ಸಿಡ್ಲ ಗುಡುಗ ಮಳಿ ಆತಂದ್ರ ಅವಾಗ ಇಡೀ ಪಡಾನ ನಾಶ ಹೋಗತಿ. ನಮಗ ಈ ವರ್ಷ ಅಂದ್ರೆ ಇದು 6-7 ವರ್ಷ ನಾವು ಏನ್ ಮಾಡಿ ಹೊಸ ಪಡ ಅಂತ ಏನ್ ಮಾಡಿದೀವಿ, ಅದು 2 ವರ್ಷ ಆತ್ ನಮಗ್ ಕೈನ ಕೊಡಕತೈತ್ರಿ. ಒಳ್ಳೆ ಫ್ಲವರಿಂಗ್ ಇದ್ದಾಗ ಮಳಿ ಚಾಲೋ ಆಕತಿ. ಹೋದ ವರ್ಷ ಲಾಸ್ಟ್ ಮೂಮೆಂಟ್ನೆ ಮಾಡಿದೀವಿ, ಅವಾಗೂ ಸೈಕ್ಲೋನ್ ಬಂದು ಹೋತು. ಈ ವರ್ಷ ಅದಕ್ಕಿಂತಲೂ 1 ತಿಂಗಳು ಅಗಾವ ಮಾಡಿದೀವಿ, 15 ದಿವಸ ಏಕ ಮಳೆ ಹತ್ತಿ. ಮಳೆ ಹತ್ತಿ ಎಲ್ಲಾ ಫ್ಲವರಿಂಗ್ ದಾಗ 7 ಎಕರೆ ಇದು ಪೇಲನ ಆತದ. ಮೊದಲಿಂದ ಏನ್ 8 ಎಕರೆ ಅಕ್ಟೋಬರ್ 1 ಮಾಡಿದೀವಿ, ಅದು ಚಲೋ ಆತು. ಈಗ ಅದನ್ನ ಕಟಾವ್ ಮಾಡಿ ಹಾಕಿವಿ, ಚಲೋ ಐತಿ. ಹಿಕ್ಕಟ್ಟು ಮಾಡಿದ್ದೇನೈತಿ, ಈಗ ನಮಗೆ ಹಾನಿನ ಅದು ಅದು ಮಿನಿಮಮ್ ಒಂದು 40 ಲಕ್ಷ ರೂಪಾಯಿ ಆಗಬೇಕಾಗಿತ್ತು. ಇವತ್ತು ಅದು ಒಂದು 10-12 ಲಕ್ಷ ರೂಪಾಯಿ ಆಗತ್ತ, ಅಂದ್ರೆ 20-25 ಲಕ್ಷ ರೂಪಾಯಿ ನಮಗೆ ರೈತಗೆ ಹಾನಿ ಮಾಡ್ತದ. ಮತ್ತೆ ಇಂಥ ಸಂದರ್ಭದೊಳಗೆ ನೀವು ಹೆಂಗ್ ಅದನ್ನ ತಾಳ್ಕೋತೀರಿ, ಏನ್ ಮಾಡ್ತೀರಿ, ಮುಂದ ಈ ದ್ರಾಕ್ಷಿ ಇಟ್ಕೋಬೇಕು ಅಥವಾ ತೆಗಿಬೇಕು ಅನ್ನುವಂತದ ಭಾವನೆಗಳು ಬರಬಹುದಲ್ಲ? ಹೌದು ಸರ್, ನೀವು ಹೇಳೋದು ಸತ್ಯ ಐತಿ. ಈ ನುಕ್ಸಾನ ನಾವು ನೋಡಿದ್ರೆ ಕೆಲವೊಬ್ರು ಅಂಜಿ ತೆಗೆದ ಬಿಟ್ಟಾರ್ರಿ. ಯಾಕಂದ್ರೆ ನಮಗೆ ಇನ್ನುಳದ ಭೂಮಿ ಅದಾವ ಬೇರೆ, ನಮ್ಮ ಒಂದು 35-40 ಎಕರೆ ಜಮೀನ್ ಅದಾವ. ಆ ಜಮೀನೊಳಗೆ ಬೇರೆ ಜಮೀನೊಳಗೆ ನಾವು ಕಬ್ಬು ಅದು ಹಾಕೊಂಡಿದೀವಿ. ನಾವು ಇಲ್ಲಿ ನುಕ್ಸಾನ ಆದ್ರೂ ಅದು ಬರ್ತೈತಿ, ನಾವು ತಡ್ಕೊಳ್ಳೋ ಶಕ್ತಿ ನಮ್ಗೆ ಐತಿ. ಆದ್ರೆ ಬರೇ ಒಂದು 4 ಎಕರೆ ಜಮೀನ್ ಇದ್ದ ರೈತ ಇದನ್ನ ಮಾಡಿದಂದ್ರೆ ಅವಾಗ ಉಳಗಾಲಿಲ್ಲ. ಅವಾಗ ಯಾಕೆ ಉಳಗಾಲಿಲ್ಲ ಅಂದ್ರೆ ಹಿಂಗ ಏನಾರ ಬಂದ ಈ ಪ್ರಕೃತಿ ವಿಕೋಪದಿಂದ ಇವತ್ತ ಚಂಡಮಾರುತನ ಆಗ್ಲಿ ಸೈಕ್ಲೋನ್ ಆಗ್ಲಿ ಏನೇನೋ 108 ಮಳಿ ಬರ್ತಾವ್ರಿ, ಇವೆಲ್ಲ ಬಂದ ಟೈಮ್ನ್ಯಾಗ ಹಂಗ ಏನರ ಆ 4 ಎಕರೆ ಅದ್ರಾಗ ಸಿಕ್ಕೊಂಡದ ಕರೆ ಆದ್ರೆ ಅವ 10 ವರ್ಷ ಹಾಳಾಗಂಗಲ್ಲ. 10 ವರ್ಷ ಅವ್ನ ದಿನದಾಗ ಒದ್ದಾಡ್ಬೇಕಾಕತಿ. ಮತ್ತು ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನ ಅಂತ ಕೇಳಿದ್ರೆ ಇದೇ ಉದಾಹರಣೆ. ಅವ್ನು ಅವ ಇಂಥ ಹೊಡೆತಕ್ಕ ರೈತ ಹಾಕೋತಾನ. ಈ ಉದ್ದೇಶ ಇಟ್ಕೊಂಡ ದ್ರಾಕ್ಷಿ ಬೆಳೆಸೋದ್ ರೀತಿನೂ ಒಂದು ಮೆಥಡ್ ಐತ್ರಿ. ಅದಕ್ಕೆ ನಾವು ಬರೀ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಅದು ಅದಕ್ಕೆ ರೋಗ ರುಜಿ ಬಾಳ ಬರ್ತೈತಿ. ನಾವು 3-4 ವರ್ಷ ಬರೀ ಗೊಬ್ಬರ ಹಾಕಿ ಬೆಳೆಸಿದೀವಿ, ಹಿಂಗಾಗಕತ್ತಂತಲೇ ಈಗ ನಮ್ಮ ಹುಡುಗ ನಮ್ಮ ಮಗ 25 ವರ್ಷದ ಮಗ ಅದಾನ, ಅವ ಏಂತಿ 4 ವರ್ಷದಿಂದ ಅವ ಮಾಡಕತ್ತಾನ. ಅವ ಏನ್ ಮಾಡ್ಯಾನ, ಈಗ ಎಲ್ಲ ಈ ಕೆಲವೊಂದು ವಾಟ್ಸಪ್ ಮೊಬೈಲ್ ವಾಟ್ಸಪ್ ಮುಖಾಂತರ ಈ ಏನು ಇದು ಅತ್ತಾರಲ್ರಿ ಕಂಪ್ಯೂಟರ್ ಯುಗದೊಳಗೆ ಅವ ಹೊರಗಿನೂ ಎಲ್ಲ ಅವತರ ಮೊಬೈಲ್ದೊಳಗೆ ನೋಡ್ಕೊಂಡು ಮಾಡಿ ಅವಕ್ಕೆಲ್ಲ ಆರ್ಗ್ಯಾನಿಕ್ ಅಂತೇಳಿ ಕಿಸಿಂದ ಏನೋ ಈ ಹನ್ನೆರಡ್ತಾರ ಏನೇನೋ ಕೂಡಿಸಿ ಬ್ಯಾರಲ್ದೊಳಗೆ ಹಾಕಿ ಅದನ್ನ ಮಾಡೋದ್ರಿಂದ ಒಂದು ಸ್ವಲ್ಪ ರೋಗ ಈ ವರ್ಷ ಇಟ್ಟು ಮಳೆ ಆಗೈತಿಪ್ಪ ಅಂದ್ರೂ ನಮ್ಮ 50% ಹೋಗ್ಯಾವ, 50% ಉಳ್ದಾವ. ಗೊಬ್ಬರ ಕಡಿಮೆ ಮಾಡಿವ್ರಿ, ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೀವಿ. ಮತ್ತು ಈ ಗೋಮೂತ್ರವನ್ನು ನಾವು ಬಿಡುವುದರಿಂದ ಮತ್ತು ಹೆಚ್ಚು ಕಡಿಮೆ ನಾವು ಇದು ಹೆಂಡಿ ಗೊಬ್ಬರ ಹಾಕೋದ್ರಿಂದ ರೋಗ ಕಡಿಮೆ ಬರ್ತೈತಿ, ಮತ್ತು ಗಿಡದೊಳಗೆ ಎನರ್ಜಿ ಹಚ್ಚಿರ್ತೈತಿ. ಅದಕ್ಕೆ ಬರೇ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಗಿಡ ಏನ್ ಮಾಡತೈತಿ, ನೋಡಕ್ ಚಂದ ಕಾಣ್ತತಿ. ಆದ್ರೆ ಹಿಂಗ ಏನಾರ ಪ್ರಕೃತಿ ವಿಕೋಪ ಆದಾಗ ತನ್ನ ಇಡೀ ತನ್ನ ಹೂವ ಕಾಯಿ ಎಲ್ಲ ಕಳ್ಕೊಂಡ್ಬಿಡ್ತತಿ. ನಾವು ಸ್ವಂತ ಇದನ್ನ ನಾವು ವಿಚಾರ ಮಾಡಿ ಗೊಬ್ಬರ ಕಡಿಮೆ ಮಾಡಿ ನಾವು ಬಡ್ಡಿಗೆ ಅವಕು ನಾವು ಕಬ್ಬಿನ ರಾವದಿ ಕಟ್ ಮಾಡಿಸಿ ಅವು ದ್ರಾಕ್ಷಿ ಬಡ್ಡಿಗೆ ಹಾಕ್ತಿವ್ರಿ. ಅದು ಏನ್ ಮಾಡ್ತೈತಿ, ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಆದಾಗ ತಂಪ ಹಿಡಿತೈತಿ, ಮತ್ತು ಕಸ ಮಾಡಿ ಕೊಡಂಗಿಲ್ಲ ರೈತಗ ಅದು ಮೂರ್ನಾಕ್ ತರ ಲಾಭ ಐತ್ರಿ. ಅದು ಗೊಬ್ಬರನು ಆಕೈತಿ, ಕಸಾನೂ ಎಬ್ಬಿಸಿ ಕೊಡಂಗಿಲ್ಲ, ತಂಪ ಹಿಡಿತೈತಿ ಭೂಮಿ. ಆ ಉದ್ದೇಶ ಇಟ್ಕೊಂಡ ಈಗ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಿ ಇವು ಫ್ಯಾಕ್ಟ್ರಿ ಮಳ್ಳಿ ಗೊಬ್ಬರ ಮತ್ತು ಈ ರೌದಿ ಅದ್ರ ಗಿಡ ತಪ್ಪಲ್ಲ ಇಂಥದ್ದು ಹಾಕೋದ್ರಿಂದನೂ ಒಂದು ಸ್ವಲ್ಪ ರೋಗ ಕಡಿಮೆ ಆಕೈತಿ. ಮತ್ತ ಈಗ ನಾವು ಬರೇ ಗೊಬ್ಬರ ಚಲೋತ್ತಂಗಿ ಉತ್ಪನ್ನ ತೆಗಿಬೇಕು, ಹೆಚ್ಚಿಗೆ ನಾವು ಇಳುವರಿ ಮಾಡ್ಕೋಬೇಕಂತೇಳಿ ನಾವು ಗೊಬ್ಬರ ಹಾಕಿದೀವಿ ಅಂದ್ರೆ ಗಿಡನ 10 ವರ್ಷದಾಗ ಬಾದ ಆಗಿಕೋ. ಅದನ್ನ ಏನೈತಿ, ನಾವು ಗಿಡ ಹೆಚ್ಚಿಗೆ ಇದನ್ನ ನಾವು ಬದುಕಿಸ್ಬೇಕಪ್ಪ, ಹೆಚ್ಚಿಗೆ ಅದ್ರ ಲಾಭ ತಿನ್ಬೇಕಂದೀವಿ ಅಂದ್ರೆ ಅದನ್ನ ನಾವು ಈ ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡಿ ನಾವು ಈ ಮಲ್ಚಿಂಗ್ ಅದಾರಲ್ಲ, ಮಲ್ಚಿಂಗ್ ಅಂದ್ರೆ ಈ 12 ಇವೆಲ್ಲ ರೌದಿ ತಪ್ಪಲ ಎಲ್ಲಾ ತಂದ ಕಿಸಿಂದ ಬಡ್ಡಿಗೆ ಹಾಕಿ ಮಾಡೋದ್ರಿಂದ ಅದಕ್ಕೆ ಭೂಮಿ ಮಿದು ಆಕೈತಿ ರೀ. ಭೂಮಿ ಮಿದು ಆಕತಿ, ಮಿದು ಆಗುದ್ರಿಂದ ಆ ಬೇರಿಗೆ ಅದಕ್ಕೆ ಇಮ್ಮಳತಿ ಒಳಗೆ ಭೂಮಿ ಒಳಗೆ ಅದಕ್ಕೆ ಹರಡಕ್ ಅನುಕೂಲ ಆಕತಿ. ಅವಾಗ ಗಿಡಕ್ಕೆ ಏನೈತಿ, ಭೂಮಿ ಒಳಗಿನ ಶಕ್ತಿ ತಗೊಳಕ್ ಅನುಕೂಲ ಆಕತಿ. ಈಗ 2 ವರ್ಷದಿಂದ ಮಾಡಾಕತ್ತೀವಿ, ಅದು ಮಿನಿಮಮ್ ಅದ ಅದಕ್ಕೆ ಹೊಂದ್ಕೋಬೇಕಂದ್ರ 3 ವರ್ಷ ಟೈಮ್ ತಗೋತತಿ. ಈ ವರ್ಷ ನಾವು ಇನ್ನು ಮುಂದಿನ ಏನ್ ಏಪ್ರಿಲ್ ಚಾಟ್ನಿ ಮಾಡಿ ಏನ ಮುಂದೆ ನಾವು ಕಾಯಿ ಹಿಡಿತೀವಲ್ರಿ 2022-23, ಅವಾಗ ನಾವು ನಮ್ಮ ಪೀಕ್ ಹೆಂಗ್ ಬರ್ತೈತಿ ಅನ್ನೋದ್ರ ಮ್ಯಾಗ ನಮಗೆ ನಾವು ಮಾಡೋದ್ರಿಂದ ಏನ ಲಾಭ ಆಕೈತೋ ಏನಾದ್ರು ನುಕ್ಸಾನ್ ಆಕೈತೋ ಅನ್ನೋದ್ರ ಬಗ್ಗೆ ನಮಗ ತಿಳ್ಕೊಳಕ್ ಅನುಕೂಲ ಆಕತ್ರಿ. ಆ ಉದ್ದೇಶ ಇಟ್ಕೊಂಡ ಅದನ್ನ ಮಾಡಾಕತ್ತೀವ್ರಿ. ಮತ್ತು ಇವು ಕೆಲವೊಂದ್ ನಾವು ಎಣ್ಣೆ ಹೊಡಿತೀವಲ್ರಿ ಇವು ರೋಗರ್ ಅದು ಅವ್ರನ್ನೆಲ್ಲಾನು ಈಗ ಬ್ಯಾರಲ್ದೊಳಗ 108 ಕೆಟ್ಟ ಇಸ್ಕಸ ಮತ್ತು ಇವೇನತಾವ್ರಿ ಯಾವುದೇ ತಪ್ಪಲಿ ಹಸಿರು ತಪ್ಪಲ ಬ್ಯಾರಲ್ದೊಳಗ ಹಾಕಿ 18 ದಿನ ಅದನ್ನ ಮುಚ್ಚಿಟ್ಟು ಆ ನಂತರ ಆ ನೀರು ಶೋಷಿ ತಗೊಂಡು ನಾವು ಅದನ್ನ ಗಿಡಕ್ಕೆ ಹೊಡೆದಿದ್ದಾದ್ರ ಗಿಡಕ್ಕೆ ಏನೈತಿ ತ್ರಿಪ್ಸ ಮತ್ತು ಇವು ಏನು ಬರ್ತಾವಲ್ರಿ ಮಿಲಿ ಬಾಗ್ ಅಂತೇಳಿ ಇವೆಲ್ಲಾನು ಬರೀ ನಾವು ಈ ಬ್ಯಾರಲ್ದಾಗ ಹಸಿ ತಪ್ಪಲ ಹಾಕಿ ಮಾಡೋದ್ರಿಂದನೂ ಕಡಿಮೆ ಆಕಾವು. ನಾವು ಬ್ಯಾರೆ ಕಡೆ ಇದ್ರ ಬಗ್ಗೆ ಅನುಭವ ತಗೊಂಡ ನಮ್ಮ ಹುಡುಗರು ಮಾಡಾಕತ್ತೀಗ, ಅದ್ರದ್ದು ಒಂದ್ ಸ್ವಲ್ಪ ನಮಗೆ ಅನುಕೂಲ ಅನಿಸೈತ್ರಿ ಇತ್ತಿತ್ತಲಾಗ. ಇನ್ನು ಮುಂದಿನ ದಿನವಾದ 22-23 ಅದ್ರ ರಿಸಲ್ಟ್ ಏನು ಅನ್ನೋದು ನಮ್ಗೆ ಪೂರ ಗೊತ್ತಾಕತ್ರಿ. ಕಳೆದ ವರ್ಷ ಅಂದ್ರೆ 2021 ಏನು ವರ್ಷ ಇತ್ತು, ಅದು ದ್ರಾಕ್ಷಿ ಪಾಲಿಗೆ ಬಹಳಷ್ಟು ಕರಾಳವಾದಂತಹ ಒಂದು ವರ್ಷ ಅಂತ ಹೇಳಿ ಹೇಳ್ತಾರ. ಯಾಕಪ್ಪ ಅಂತಂದ್ರೆ ಐನ ಬೆಳವಣಿಗೆ ಆಗುವಂತಹ ಒಂದು ಟೈಮ್ನೊಳಗೆ, ಹೂ ಇರುವಂತಹ ಟೈಮ್ನೊಳಗೆ, ಸಣ್ಣ ಕಾಯಿ ಆಗುವಂತಹ ಒಂದು ಟೈಮ್ನೊಳಗೆ, ಅವಾಗ ಚಂಡಮಾರುತ ಬೀಸಿ ಮಳೆಯಾಗಿ ಬಹಳಷ್ಟು ನುಕ್ಸಾನ ಆಯಿತು ಅನ್ನುವಂತಹ ಒಂದು ಮಾತು ಹೇಳ್ತಾರೆ. ಆ ಸಮಯದೊಳಗೆ ನಿಮ್ಮ ಒಂದು ತೋಟ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ತೋಟ ಆಗಿರಬಹುದು, ಅಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವ ನಮ್ಮ ರೈತರದು? ಅದ ಸರ್, ಈಗ ನಾ ಇದೇ ಹೇಳಿದ್ನಲ್ರಿ, ಚಂಡಮಾರುತ ಇವೆಲ್ಲ ಬಂದಾಗ ಲಾಸ್ ಆದದಂದ್ರೂ 100 ಸತ್ಯ ಇದ್ರಿ. ಕೆಲವೊಂದ್ ಏರಿಯಾ ಅಂದ್ರೆ ಈಗ ಚಂಡಮಾರುತ ಅಂದ್ರೆ ಅದು ಒಬ್ಬರಿಗೆ ಬರುದಿಲ್ರಿ, ಅದ ಸಾಮಾನ್ಯವಾಗಿ ಬತ್ತಪ್ಪ ಅಂದ್ರೆ ಎಲ್ಲರಿಗೆ ಬರ್ತತಿ. ಆದ್ರೆ ಮಳೆ ಒಂದ್ ಏರಿಯಾಕತಿ, ಒಂದ್ ಏರಿಯಾಕ ಆಗಂಗಿಲ್ಲ, ಅದು ಒಂದ್ ತೆದಲಿ ಹಾನಿ ಮಾಡತತಿ, ಒಂದ್ ತೆದಲಿ ಇಲ್ಲ. ಚಂಡಮಾರುತ ಅತ್ ಬಂದಾಗ ಹೆಚ್ಚು ಕಡಿಮೆ ಯಾರನ್ನು ಬಿಡಂಗಿಲ್ಲ, ಅದ ಎಲ್ಲಾರನು ಅದ ಅಳಗಾಲ ಹೆಚ್ಚೆ ಹೋಗತಿ. ಅವಾಗ ಏನೈತಿ, ಬಹಳ ಮಂದಿ ರೈತರ, ನೀವು ರೈತರು ನಾವು ದ್ರಾಕ್ಷಿ ಅವ್ರು ಕೂಡಿದಾಗ 20 ಎಕರೆದವನು ಇರ್ತಾನ, 10 ಎಕರೆದವನು ಇರ್ತಾನ, 5 ಎಕರೆದವನು ಇರ್ತಾನ, 2 ಎಕರೆದವನು ಇರ್ತಾನ, ಎಲ್ಲಾರ ಜೋಡಿನು ನಾವು ಕೂತ್ ಎಲ್ಲಿರುವಂತದಲ್ಲಿ ಕೂಡಿದಾಗ ಸಂವಾದ ಮಾಡಿದ್ರ ಇದು ನಮ್ಮನ್ನ ನುಕ್ಸಾನ ಮಾಡತೈತಿ. 1 ವರ್ಷ ಮಾಡಿತಿ ಅಂದ್ರ ಚಲೋತ್ತಂಗ್ ಬತ್ತಂದ್ರ 2-3 ವರ್ಷ ಅಳಗಾಲಸ್ತತಿ. ನಾ ಎವರೇಜ್ ತೆಗೆದ್ರೆ ನಮ್ದು ಅದು ಏನೂ ಇಲ್ಲ ಅಂತೇಳಿ ತೋರಿಸ್ತದೆ, 0 ತೋರಿಸ್ತೈತೆ ಅಂತೇಳಿ ನಾವು ಎಲ್ಲಾ ರೈತರು ಕೂಡಿ ಮಾತಾಡಿದಾಗ ನಮಗೆ ಇದು ಕಂಡು ಬರ್ತತಿ. ಅದು ಒಮ್ಮೆ ಚಲೋ ಬೆಳೆದಿರ್ತತಿ, 2 ವರ್ಷ ಏನೂ ಬೆಳೆಯಂಗಲ್ಲ. ನಾವು ಅದನ್ನ ಕನ್ಫರ್ಮ್ ಮಾಡಿ ಎವರೇಜ್ ನೋಡಕ್ ಹೋದ್ರೆ ಅದು 1 ವರ್ಷ ನುಕ್ಸಾನ ನಮಗೆ. ನಾವು ಈ ಇವತ್ತಿನ ಇದ್ರಾಗ ಅದ್ರದ್ದೆಲ್ಲ ಏನೈತಿ, ಔಷಧ ಬಹಳ ದುಬಾರಿ, ಯಾಕಂದ್ರ ಅವತ್ತ ಮುಂದೆ ನಿಂದ್ರಾಂಗ್ಲಿ ಅಂಗಡಿ ಮುಂದೀಗ, ಮತ್ತ ರೋಗ ಬಿದ್ದಿರ್ತೈತಿ, ಅನಿವಾರ್ಯ ತಂದು ಹೊಡಿಯಬೇಕು ಅವ್ರ ರೈತ. ಮತ್ತ ಅದನ್ನ ಹೊಡಿಲಿಕ್ಕಂದ್ರ ಅದನ್ನ ಪೂರ ನಾವು ಸರಿಸಿ ಮಾಡ್ಬೇಕಂದ್ರ ಇವೆಲ್ಲ ಇವ್ ನೋಡ್ರಿ, ಹೊಗೆ ಮನ್ಸ್ ಬೀಳ್ತತಿ, ಮುಂಜಾನೆ ಇಬ್ಬನಿ ಬೀಳ್ತತಿ, ಮತ್ತ ಇವು ಚಂಡಮಾರುತ ಬರ್ತತಿ, ಮಳೆ ಆಕತಿ, ಅವಕ್ಕೆ ಏನೇನು ಬೇಕು ಅವ್ನು ಹೊಡಿಯಬೇಕ. ಹೊಡಿಲಿಕ್ಕಂದ್ರ ಲಾಸ್ ಐತಿ, ಹೆಂಗ ಲಾಸ್ ಇಲ್ಲತ್ತ ಕೇಳಿದ್ರ ಅವ್ನ ಹನಿ ಬರಾರಿ. ಅದು ಪ್ರಕೃತಿ ಏನೋ ವರ್ಷ ಈ ದ್ರಾಕ್ಷಿ ಮನುಕ್ ನಾವು ಕಟ್ ಮಾಡಿ ಹಾಕಿ ರಾಶಿ ಮಾಡಾಗ ಸಾಕಷ್ಟು ಮಳೆ ಆದದ್ದು ಉದಾಹರಣೆ ಇದಾವ. ರ್ಯಾಕ್ ಒಳಗೆ ಕಿತ್ತು ಅವು ಗಾಳಿ ಬಿಟ್ಟು ಚಂಡಮಾರುತಕ್ಕೆ. ಈ ವರ್ಷ ಏನಿಲ್ಲ, ಈ ವರ್ಷ ಏನೈತಿ 2022 ಇದೇನಿದು ಮಾರ್ಚ್ ರೀ, ಜನವರಿ ಫೆಬ್ರವರಿ ಮಾರ್ಚ್ದಾಗ ರೈತ ಶಾಂತ ಅದಾರ, ಯಾರು ಓಡಾಡಂಗಿಲ್ಲ, ಕಾಯಿ ಕಟ್ ಮಾಡಿ ಹಾಕ್ಯಾರ, ಚಂದಂಗ ಗಾಳಿ ಬಿಸಿಲೈತಿ, ಒಣಗತೈತಿ, ಹಿಂಗಾದ್ರ ರೈತಗ ಒಂದ್ ಸ್ವಲ್ಪ ಖುಷಿ ಅನಿಸ್ತತಿ. ಮತ್ತ ಕಾಯಿ ಕಟ್ ಮಾಡಿ ಹೊರಗಿದ್ದಾಗ ಮಳೆ ಕಾಟ, ಕಟ್ ಮಾಡಿ ರ್ಯಾಕ್ನೆ ಹಾಕಿದಾಗ ಗಾಳಿ ಕಾಟ. ಎರಡೂ ಕೂತ್ ಹೆಂಗ್ ತಡ್ಕೋಬೇಕು ಅವ್ ತಡ್ಕೊಳ್ಳೋ ಒಂದ್ ಶಕ್ತಿ ಅವಂಗ. ಈಗ ಒಂದು ರೈತನ ಮೂರ್ ತಾಳ ಇದ್ರ ಅದ್ರಾಗ ಒಂದ್ ತಾಳ ದುಡಿಯವರಿಗೆ, ಒಂದ್ ತಾಳ ದೇವರಿಗೆ, ಒಂದ್ ತಾಳ ರೈತಗತಿರ್ತತಿ. ಮತ್ತ ಮೂರು ತಾಳ ಹೋತಂದ್ರ ಬದುಕ್ತಾನೆ ಹೆಂಗ ಅವ್ ರೈತ? ಆ ಪರಿಸ್ಥಿತಿ ನೋಡಿದ್ರ ಹಂಗೈತಿ. ಅವ್ ಲಕ್ ನೋಡ್ರಿ, ರೈತನ ಲಕ್ ಇದ. ಮಳಿ ಆದ್ರ ಏರಿಯಾದ ಮೇಲೆ ಹೋಗತಿ. ಪ್ರಕೃತಿ ವಿಕೋಪ ಏನರ ಬಂದ್ರ ಯಾರನ್ನೂ ಬಿಡಂಗಿಲ್ಲ. ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡ ಕೆಲವೊಬ್ರು ಏನ್ ಮಾಡತ್ತಾರಿ, ಮತ್ತ ಒಬ್ಬಟ್ಟಿಗೆ ಆಗಿದ್ದಂದ್ರ ಅವ ಈಗ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಾಕತ್ತಾನ ಅಂದ್ರ ಇದಕ್ಕ ಮತ್ತ ಎಣ್ಣೆ ಹೊಡಿಯಾಕ್ಬೇಕು, ಒಳ್ಳೆ ಎಣ್ಣೆ ಹೊಡಿಬೇಕಿರ್ತೀವಿ, ಮಳೆ ಆಕತಿ, ಟ್ರ್ಯಾಕ್ಟರ್ ನಡೆಯಂಗಿಲ್ಲ, ಟ್ರ್ಯಾಕ್ಟರ್ ಒಳಗೆ ಶಿಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಹಿಂಬಳತಿ ದ್ರಾಕ್ಷಿ ಹಚ್ಚಿರ್ತಾನು. ಅವ್ ನಾಲ್ಕೈದು ಆಳು ತಗೊಂಡ್ ಹಚ್ಚಬೇಕಂದ್ರ ಅವ್ ದಿನಕ್ಕೆ 400 ರೂಪಾಯಿ ಪಗಾರ ಕೇಳ್ತಾನು. 5 ಮಂದಿ ಹಚ್ಚಿರಿ 2000 ರೂಪಾಯಿ ಖರ್ಚು ಆಕತಿ. ಮತ್ತ ಅದು ಒಂಥರ ನುಕ್ಸಾನ್ ಐತಿ. ಒಂದ ರೀತಿ ಇಲ್ಲ, ಆದ್ರೆ ಏನೈತಿ, ಪ್ರಕೃತಿ ವಿಕೋಪ, ಇವು ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ ನೂರಕ್ ನೂರ ಲಾಭ ಐತಿ ರೈತರಿಗೆ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಿಲ್ಲ. ಹೆಂಗಂದ್ರ ಕಾಯಿ ಕಟ್ ಮಾಡೋಕಿಂತ ಮೊದಲ ಅಣಿಕಲ್ ಮಳಿ ಆಕತಿ. ಈ ಹೋಳಿ ಹುಣ್ಣಿಗೆ ಚಾಲುವರಿ ಮಳಿ, ಅವಕಾಳಿ ಮಳಿ ಬಂದ್ ಹೊಡಿತಿ ಅಂದ್ರ ಜರ್ ಕಟ್ತ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ್ ಒಟ್ಟು ಉದುರಿ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರ ಶುಗರ್ ಬಂದಿರಂಗಿಲ್ಲ. ಅವನು ಶುಗರ್ ಬರ್ಲೇ ತಿಳಿ ಬಿಟ್ರ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಇದ್ರಿ, ಅವ ನುಂಗಾಕು ಬರಂಗಿಲ್ಲ, ಉಗಳಾಕು ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ಇದನ್ನ ಒಂದು ಇದಕ್ಕ ನಿರ್ದಿಷ್ಟ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ್ರಿ, ಖರೀದಿ ಮಾಡ್ತಾರ, 1000 ಕೋಟಿ ಹಾಕಿ ಸೋಯ್ದಾಗ ಖರೀದಿ ಮಾಡ್ಕೋತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದಿರಿಸಿ ವ್ಯವಹಾರ ಮಾಡ್ತಾರ. ಇದರ ಬದ್ರ ಇಷ್ಟ ಹಾಕೈತಿ ನನ್ನ ಮಾಲ, ಒಯ್ತಿರ್ ಒಯ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಕ್ ಮಾಲ ಸಿಗಂಗಿಲ್ಲ ಹೊರಗ. ಯಾಕೆ ಸಿಗಂಗಿಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲ ಮಾರಿ ಖಾಲಿ ಹಾಕಿ ಕೂತಿರ್ತಾನ. ಮಾಲ್ ಯಾರು ತೆಗಿರ್ತತಿ, ಬಂಡವಾಳ ಶಾಹಿ ಯಾರು ಇರ್ತಾರ ಅವ್ರು ತೆಗಿರ್ತ ತೊಟ್ಟು ಮಾಲ. ಅವ ಇಟ್ಕೊಳ್ಳು ಶಕ್ತಿನೂ ಐತಿ, ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್ನು. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು, ನೇರವಾಗಿ ಅವನ ತೆಗೆ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ, ಮಾಲ್ ಯಾರ್ದಿರ್ತತಿ, ಬಂಡವಾಳ ಶಾಹಿ ಅವನು ತೆಗೆದು ಇಟ್ಕೊಂಡಿರ್ತಾನ, ಅವನು ಮಾಲ್ ಇರ್ತತಿ, ಅವನೇ ಓದಿಸ್ತಾನ. ರೈತರ ಹೆಸರು ಹಸ್ತಾನ, ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೋತಾನ. ಆದ್ರ ಆ ರೈತ ಅದನ್ನ ಅಗಾವ ಕೊಟ್ಟು ಬಿಟ್ಟಿರ್ತಾನ, ರೈತನ ಏನೂ ಇರಂಗಿಲ್ಲ, ಹೆಸರು ಒಂದ ಇರ್ತತಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಅವರು ಇಂಥವನ್ನ ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರೆ ಒಬ್ಬ ಬೇಡಿದ್ದು ಒಬ್ಬ ಗೊತ್ತಾಗಬಾರ್ದು. ಅದನ್ನ ಬಿಜಾಪುರ ಜಿಲ್ಲಾದಾಗ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ಯಾರ. ಅದನ್ನ ಯಾಕೆ ಮಾಡ್ಯಾರ ಅಂದ್ರ ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರೆ ಏನು ಉದಾಹರಣೆ ರೀ ಸಾಹೇಬ್ರ, ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟ ಐತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನಸ್ಸಿಗೆ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವ್ದು ಅದು ಅಡತಿರ್ತೈತಿ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 ರೂಪಾಯಿ ಆಯ್ತು ಬರದ ಕಿಸಿಂದ ಅಲ್ಲಿ APMC ಆಫೀಸರ್ ಕೈ ಕೊಡ್ತಾರೆ ಅವನು. ಇನ್ನೊಬ್ ಬರ್ತಾನ, ಇವ್ 180 ಬರ್ದಂದ್ರೆ ಅವ 160 ಬರೀತಾನ. ಇನ್ನೊಬ್ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನ. ಅದ್ರ ಮೂರು ಮಂದಿದು ನಾವ್ ಏನ್ ಬರ್ದಿವ್ ಅನ್ನೋದು ಅವ್ನ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ನ್ ಗೊತ್ತಿರೋದಿಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದು ಅಂತೇಳಿ ಹೆಚ್ಚಿಗೆ ಬರೀತಾನ, ಅವನಿಗೆ ಹೆಚ್ಚಿಗೆ ಬರೀತಾನ. ಹಿಂಗ್ ಹೆಚ್ಚಿಗೆ ಬರೋದು ಕೊಟ್ರಂದ್ರ ರೈತಗ ಅನುಕೂಲ ಆಕತಿ. ಬಾಯಿಲೆ ಬೇಡುದಂದ್ರ ಅವ್ನು 180 ಬೇಡಿದಂದ್ರ ಇನ್ನೊಬ್ ಬೇಡಂಗಿಲ್ಲ ಅದನ್ನ, ಅಂದ್ರೆ ಇನ್ನೊಮ್ಮೆ ಅವ್ ಬೇಡಲ್ಲಿ ಇವ್ ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಒಬ್ಬ ಬೇಡದಲ್ಲಿ ಒಬ್ಬ ಬೇಡುದು ಬೇಡ, ನೀ ಬೇಡದಲ್ಲಿ ಸೊಯ್ದಾಗ ನೀನ ತಗೋ, ನಾ ಬೇಡದಲ್ಲಿ ನಾನ ತಗೋತನ ಅಂತೇಳಿ ದಲ್ಲಾಳಿಗಳು ವ್ಯವಹಾರ ಆಗೈತಿದು. ಇದನ್ನೇನೈತಿ, ಸರ್ಕಾರದವರು ಇದನ್ನ ಇಡೀ ರಾಜ್ಯ ತುಂಬ ಆನ್ಲೈನ್ ಮಾಡಿದ್ರೆ ಬಹಳ ಒಳ್ಳೇದಾಕತಿ. ಯಾಕಂದ್ರ ಒಂದೇ ಬರೀ ಬಿಜಾಪುರ ಜಿಲ್ಲಾ ಒಂದ ಆದ್ರೆ ಇದಾಗಂಗಿಲ್ಲ. ಅವಾಗ ಏನ್ ಮಾಡ್ತಾರ್ರಿ ಅವರು, ಮತ್ತೊಂದು ಹುಬ್ಳಿ ಹೋಗ್ತಾರ, ಚಿತ್ರದುರ್ಗ ಹೋಗ್ತಾರ, ಸಾಂಗ್ಲಿ ಹೋಗ್ತಾರ. ಹೆಚ್ಚು ಕಡಿಮೆ ರೈತಂದ ದ್ರಾಕ್ಷಿ ಏನೈತಿ ನೋಡ್ರಿ, ಆನ್ಲೈನ್ ದಾಗ ಯಾವಾರ ಆಗ್ಬೇಕು. ಆನ್ಲೈನ್ ದಾಗ ಯಾವಾರ ಆದ್ರೆ ರೈತಗ ಒಂದ್ 10 ರೂಪಾಯಿ ಉಳಿತೈತಿ, ಇರ್ಲಿಕ್ಕಂದ್ರೆ ಉಳಿಯಂಗಿಲ್ಲ. ನಾವು ಆನ್ಲೈನ್ ದಾಗ ಕೊಟ್ಟು ನೋಡಿವಿ, ಹೊರಗೆ ಕೊಟ್ಟು ನೋಡಿವಿ. ಆನ್ಲೈನ್ ದಾಗ ಏನ್ ಮಾಡಕತ್ತಾರ್ರಿ, ಬರುವಾರ ಯಾರ್ರಿ ಆನ್ಲೈನ್ ದಾಗ ಮಾಲ್ ಬೇಡವ್ರಿ, ಆನ್ಲೈನ್ ಇಡ್ತಾರ್ರಿ ಮಾಲ್, ಯಾರು ಯಾವಾರ ಬರಂಗಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಅವರು, ಇದು ಇಲ್ಲಿಗೆ ಬಿಜಾಪುರ ಜಿಲ್ಲಾ ಒಂದಾಗೈತಿ, ಇಲ್ಲಿಗೆ ಸುಳ್ಳಾಗಿಬಿಡ್ಬೇಕೆಲ್ಲ, ಎಲ್ಲಿ ಆಗಬಾರ್ದು ಇದು ರಾಜ್ಯದಾಗ ತಾರ್ರಿ ಅವರು. ಇದು ಆಗುದ್ರಿಂದ ಅವ್ರಿಗೆ ಅಡ್ಡಿ ಹತ್ತೇನಿರ್ತೈತ್ರಿ, ನಮ್ಮ ಬಾಕ್ಸ್ ಕೈಯ ತಗೊಂಡ ಈ ಹಿಂಗ್ ನೋಡುವ ಹೊತ್ತಿನಾಗ ರೈತನ ಮಾಲ ಇದು ಹಿಂಗೈತೆ ಅಂತೇಳಿ ಬೇಡ್ತಿರ್ತಾರ ಸುತ್ತ ಕಡೆ ಸವಾಲ್ದಾರ್ರಿ. ಹಿಂಗ್ ಹಾರಿಸ್ತಾರ್ರಿ, ಹಾರಿಸಿದ್ರಂದ್ರೆ ಒಂದ್ ನಮ್ಮ 15 ಕಿಲೋ ಬಾಕ್ಸ್ನಂದು 3-4 ಕಿಲೋ ಮನುಕ್ ತೆಳಗ್ ಚೆಲ್ತಾರ್ರಿ ಅವ್ರು, ತೆಳಗ್ ಚೆಲ್ಲಿದ ಮನುಕ್ ಅವ್ರಿಗೇರಿ ಅವ್ರು. ಅದಕ್ಕೆ ಏನ್ ಮಾಡ್ತಾರೆ ಅವರು, ಅದ್ರಾಗ ಇನ್ನು ನೋಡುವ ರೂಪದೊಳಗೆ ಕಡ್ಯಾಕ್ ಚೆಲ್ಲಿ 4-5 ಕಿಲೋ ಕಾಯಿ ಕೆಡ್ಕೊಂಡ್ಬಿಡ್ತಾರ ಕಾಳದ್ರಾಗ. ಅದಷ್ಟೇ ಹೋಗುದ್ರಿ, ಅದು ಬಾಕ್ಸಿಗೆ 4 ಕಿಲೋ ಕೆಡ್ಕೊಂಡ್ರಂದ್ರೆ ಅವ ಒಂದ್ ಬಾಕ್ಸಿಗೆ ಒಂದೊಂದು 1000 ಬಾಕ್ಸ್ ತಂದಿರ್ತಾನ ಒಬ್ಬ ಬಡ್ತಿ ಅವ್ರಿ, ಅವ್ ಎಷ್ಟು ಉಳಿತ ಹೇಳ್ರಿ ನೀವು, 4,000 ಕಿಲೋ ಉಳಿತ ಅವ್. ನಾಲ್ಕು ಸಾವಿರ ಕಿಲೋ ಅಂದ್ರೆ 4 ಟನ್ ಆತದ. 4 ಟನ್ 150 ರೂಪಾಯಿ ಅವ್ನು ಹಿಡೀಲಿ ರೇಟ್. ಅವಂದ ಏಟ್ ಆತ ಹೇಳ್ರಿ ರೊಕ್ಕ ನೀವು. 1 ಟನ್ನಿಗೆ 150,000 ಆತ. 4 ಟನ್ ಉಳಿತಂದ್ರ 6 ಲಕ್ಷ ರೂಪಾಯಿ ಅವ್ನ ನೆಟ್ ಅಮೌಂಟ್ ಬರೀ ರೈತನ್ ತೂರ್ಯಾಡಿದ ಕಾಳನ್ಯಾಗ ಉಳಿತೇ ಅವಾಗ. ಮತ್ತ ಅದ ನಾವ ಆನ್ಲೈನ್ ದಾದ್ರ ಆನ್ಲೈನ್ ತೂರ್ ಪದ್ಧತಿ ಇಲ್ಲ. ಆನ್ಲೈನ್ ದಾಗ ಕೈಯಾಗ ಕಾಳು ಹಿಡಿದು ನೋಡುದು, ನೋಡಿ ಮತ್ತ ಅವ್ನ ಅಲ್ಲೇ ಹೋಗುದು. ಅದ್ ರೈತಗ ಉಳಿತಾಯ ಐತೆ ಅದ. ಮತ್ತ ಹಿಂತಾದ ಮಾಡುದ್ರಿಂದ ದಲ್ಲಾಳಿಗಳು ಶ್ರೀಮಂತರ ಆಗತ್ಯಾರ, ರೈತ ಲಾಸ್ ಆಗತ್ಯಾನ. ರೈತ ಯಾಕೆ ಸಾಯ್ತಾನ ಅಂದ್ರೆ ಇದಕ್ಕ ಸಾವತಾನ. ಅವೇನ ತನ್ನ ಬ್ಯಾರೆ ಉದ್ದೇಶ ಏನೂ ಇಲ್ಲ ಅದಕ್ಕೆ. ಅವನ ತನ್ನ ಆರ್ಥಿಕ ಕುಂಠಿತ, ಇವು ಪ್ರಕೃತಿ ವಿಕೋಪ, ಮಳೆಗಾಲ, ಇವೇನು ಬರ್ತಾವೋ ಇದರಿಂದ ಆಗಿ ಅವ್ನು ರೈತ ಸಾಯ್ತಾನ. ಹೊರತಾಗಿ ಕಡೆಯಾಕಿನವ್ರು ಹಂಗ ಸತ್ತ ಹಿಂಗ ಸತ್ತ ಸುಮ್ಮನೆ ಸತ್ತ ಅನ್ನೋ ಹೆಸರು ಹೇಳ್ತಾರೋ ಎಲ್ಲಾ ಸುಳ್ಳ. ರೈತನ ಸತ್ಯ ಯಾರು ಹೇಳಂಗಲ್ಲ. ರೈತ ನಿಜವಾಗ್ಲೂ ಅವ ತ್ರಾಸ ಆದಾಗ ಸತ್ತಿರ್ತಾನ. ಗೌಡ್ರೆ, ಈಗ ನಮ್ಮ ರೈತನಿಗೆ ಯೋಗ್ಯ ಬೆಲೆ ಬರಬೇಕು, ಅವ್ರ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಸಿಗಬೇಕು ಅಂತಂದಾಗ ಎಲ್ಲಾ ರೈತರು ಏನು ಬೆಳೆಗಾರರಿದ್ದಾರಲ್ಲ, ಎಲ್ಲಾ ರೈತರು ಒಂದು ಒಕ್ಕೂಟ ಮಾಡಿಕೊಂಡು ಸಾಮೂಹಿಕವಾಗಿ ಅದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ, ಯಾರೋ ಒಬ್ರು ವ್ಯವಸ್ಥೆ ಆ ನೆಟ್ವರ್ಕ್ನೊಳಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮಾಲು ಇಷ್ಟದೆ, ನಮ್ಮ ಉತ್ಪನ್ನ ಇಷ್ಟದೆ, ನಾವು ಈ ಒಂದು ಎ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ, ಬಿ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ ಅಂತೇಳಿ ವರ್ಗೀಕರಣ ಮಾಡಿಕೊಂಡು ಅದನ್ನ ನಮ್ಮ ಹಕ್ಕು ಅಂತ ತಿಳ್ಕೊಂಡು ನಾವು ನಮ್ಮ ದ್ರಾಕ್ಷಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಇದು ಸಮಸ್ಯೆ ಸಾಲ್ವ್ ಆಗಬಹುದಾ ಹೆಂಗ ಅಂತ. ಹೌದು ಸರ್, ನೀವು ಹೇಳುದು ಇದು ಸತ್ಯ ಐತಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತೆಗ್ದಾರ್ರಿ. ಏನ್ ತೆಗ್ದಾರ ಅಂದ್ರೆ ಅವರು 500 ಜನದ ಒಂದು ಮೆಂಬರ್ಶಿಪ್ ಮಾಡ್ಕೊಂಡ ಒಂದು ನೀವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ. ಅದ ರೌದಿ ಪೆಂಡಿ ಕಟ್ಟು ಮಿಷನ್, ಗೋಧಿ ರಾಶಿ ಮಾಡೋ ಮಿಷನ್, ಒಟ್ ಎಲ್ಲಾನು ರೈತಗೆ ಏನ್ ಬೇಕಾಗತೈತಿ ಎಲ್ಲಾ ಸಿಗುವಂತ ಒಂದು ಸ್ಕೀಮ್ ಐತದ. ಆ ಸ್ಕೀಮ್ನಿಂದ ಈಗ ನಾವು ಏನೈತಿ ಅದನ್ನ ಮಾನ್ಯ 500 ಜನ ಮೆಂಬರ್ ಮಾಡಿ ಅದನ್ನೊಂದು ಒಕ್ಕೂಟ ಮಾಡ್ಬೇಕಂತ ಹೇಳಿ ಕಿಶಿಂದ ಈಗ ನಾವು 12 ಮಂದಿ ಒಂದು ಬಾಡಿ ತಯಾರು ಮಾಡಿವ್ರಿ. ಈಗ ಅದು ಈಗಾಗಲೇ ಶಿಫಾರಸಾಗಿ ಡೆಲ್ಲಿ ಹೋಗೈತಿ. ಈಗ ಅದು ಮಮದಾಪುರ ಹುಬ್ಳಿಯಿಂದ ಮಾಡ್ಕೊಂಡಿವ್ರಿ ನಾವು. ಅದು ಮಮದಾಪುರಕ್ಕೆ ಆಗುದ್ರಿ. ಅದು ಸ್ಟೋರೇಜ್, ರಾಶಿ ಮಾಡೋ ಮಿಷನ್, ಕಟ್ ಮಾಡೋ ಮಿಷನ್, ಯಾವ್ದು ಪೆಂಡಿ ಕಟ್ಟು ಮಿಷನ್, ಮತ್ತು ರೈತ ಬೆಳೆದಂತ ಉಳ್ಳಾಗಡ್ಡಿ, ಟಮಾಟಿಕಾಯಿ ಏನೇ ಇರಲಿ ಕೆಡ್ಲಾರ್ದಂಗ ಇಡಾಕ ಸ್ಟೋರೇಜ್, ಇವೆಲ್ಲನೂ ಮಾಡ್ಬೇಕಂತ ಹೇಳಿ ಕಿಶಿಂದ ಈಗಾಗಲೇ ನಾವು 500 ಮಂದಿ ಮೆಂಬರ್ ಮಾಡಿ ಕಳಿಸಿವ್ರಿ ಶಿಫಾರಸ. ಇವು ನಮ್ಮ ಜಿಲ್ಲಾದಾಗ ಒಂದು 15 ಜನ 16 ಆಗ್ಯಾವ್ರಿ ಈ ಸದ್ಯಕ್ಕೆ. ಅದ್ರೊಳಗೂ ನಮ್ದು ಒಂದು ಮಮದಾಪುರಕ್ಕೆ ಮಾಡ್ಕೊಂಡಿವಿ. ಅದು ಇನ್ನ ಅದು ಶಾಂಕ್ಷನ್ ಆಗೈತ್ರಿ. ಅದು ಬಂದ ಮೇಲೆ ಅದನ್ನ ಹೆಂಗ್ ನಡೆಸಬೇಕು, ಅದನ್ನ ಯಾವ ರೀತಿ ಮಾಡಬೇಕು, ಮತ್ತು ಅದು ಇವು ಏನು ಅಂದ್ರೆ ನೀವು ಗ್ರೇಡ್ ವೈಸ್ ಸ್ಟೋರೇಜ್ ಇಡಾಕ, ಮತ್ತು ರೈತಗ ನಾವು ಬೆಳಿತಕ್ಕಂತ ಎಲ್ಲಾ ಪೀಕಿ ಗೊಬ್ಬರ ಯಾವ್ದು ಕೊಡಬೇಕು ಎಲ್ಲಾನು ಮಾಹಿತಿ ಆ ಸಂಘದಿಂದ ಸಿಗ್ತದ್ರಿ. ಅದನ್ನ ಮಾಡ್ಕೊಂಡು ಒಂದು ಕಮಿಟಿ ಮಾಡಿ ನಾವೇನೈತಿ ಈಗಾಗಲೇ ರೆಡಿ ಮಾಡಿವ್ರಿ ಸರ್. 500 ಜನ ಮೆಂಬರ್ಶಿಪ್ ಮಾಡಿವಿ, ಮತ್ತು ಅದು ಈಗಾಗಲೇ ಪಾಸ್ ಆಗಿ ಹೋಗೈತ್ರಿ. ಅದು ಇನ್ನು ಒಳ್ಳೆ ಒಂದು 3-4 ತಿಂಗಳದಾಗ ಅದು ಪಾಸ್ ಆಗಿ ಅದರದ್ದು ಕೆಲವೊಂದು ಬಜೆಟ್ ಐತ್ರಿ. ಆ ಬಜೆಟ್ ಬಂದ ಮೇಲೆ ಅದಕ್ಕೂ ಇಲ್ಲಿ ನಮ್ಮ ಬಿಜಾಪುರ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಯಾರು ಸಂಬಂಧಪಟ್ಟವರು ಬಂದು ಅದನ್ನು ನಮಗೆ ಇಲ್ಲಿ ಜಾಗ ತೋರಿಸ್ತಾರ್ರಿ. ಆ ನಂತರ ನಾವು ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಕೈಲೇನೂ ಕೆಲವೊಂದು ಬಂಡವಾಳನ ಹಾಕಿ ಅಲ್ಲಿ ನಾವು ಏನ್ ಕಟ್ಟಬೇಕು, ನಾವು ಏನ್ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಕತಿ. ನಾವು ಅದ್ರಾಗ ಬರೀ ದ್ರಾಕ್ಷಿ ಹತ್ತಲ್ಲ, ಕಾಯಿಪಲ್ಯ ಸದ್ಯಕ್ಕೆ ತಂದಿಟ್ಟರೆ ಏನೂ ಆಗ್ಲಾರ್ದಂಗ, ಈ ಉಳ್ಳಾಗಡ್ಡಿ ನಾವು ಕಡೆಯಾಕ ಇಡ್ಲಾರ್ದ ಇಲ್ಲಾರಿಗೆ ಹಾಕ್ಲಾರ್ದನ, ಅವ ರೈತ ಒಂದು 200 ಪಾಕೆಟ್ ಇತ್ತಂದ್ರೆ ತಂದ ಅಲ್ಲಿ ಇಟ್ಲಾ ಬಿಡದ್ರ ಆ ಸ್ಟೋರೇಜ್ನಾಗ ಒಟ್ಟ ಅದು ಕೆಡಂಗಿಲ್ಲ. ಅಂತ ಒಂದು ಸ್ಟೋರೇಜ್ ಮಾಡಾಕ ನಾವು ವ್ಯವಸ್ಥೆಯನ್ನು ಮಾಡಿವು. ಇನ್ನುಳಿದ ರೈತರಿಗೂ ಅನುಕೂಲ ಆಕತ್ರಿ. ಈ ಜೋಳ ಗೋಧಿ ಇವನು ಇಟ್ಟರು ಖುಷಿ ಆಗಂಗಿಲ್ಲ, ಮತ್ತು ಜಮಿ ಬರ್ತಾವಲ್ರಿ ನಾವು ಸದಕತ್ತೀವಲ್ಲ ಅವತ್ತೂರ್ನು ಅಲ್ಲಿ ಇಟ್ಟರೆ ಅವಕ್ಕೆ ಕೆಲವೊಂದು ಹುಳ ಹಾಕವ್ರಿ, ಹಾರ್ಯಾಡು ಹುಳ, ಅವೆಲ್ಲ ತೂತ್ ತೆಗದು ತಿನ್ನು ಅಂದ್ರೆ ಅದು ಮಳಕಿನ ಹೊಡೆಯಂಗಲ್ರಿ ಅದು ಮುಂದೆ ಹಾಕಿದ್ರೆ. ಅಂತವನು ಆಗಲಾರ್ದಂಗೆ ಮಾಡ್ಬೇಕಂತೇಳಿ ನಾವು ಅಗದಿ ಪಕ್ಕಾ ರೈತರ ಕೂಡಿ ಮಾಡಾಕತ್ತೀವಿ ಅದನ್ನು. ಅದನ್ನು ನಾವು ಇಲ್ಲಿ ಮಮದಾಪುರ ಹುಳಿ ಒಳಗೆ ಅದನ್ನು ಇಲ್ಲಿ ನಮ್ಮೊಂದು 20-30 ಹಳ್ಳಿಗಳ ಅದರ ಬೆಳಕು ತೋರಿಸ್ಬೇಕು. ಇದರಿಂದ ಈ ಮಾಡ್ಯಾರಪ್ಪ ಇದ್ರದ ಒಳ್ಳೇದೈತಿ ರೈತರಿಗೆ ಅನ್ನೋದು ಆಗ ಅನ್ನುವಂಗ ಅದನ್ನು ಮಾಡ್ಬೇಕಂತೇಳಿ ಈಗಾಗಲೇ ಅದು ಪ್ರಗತಿ ಒಳಗೆ ಐತ್ರಿ. ಹೋಗೈತ್ರಿ ಅದು ಡೆಲ್ಲಿಗೆ ಪಾಸ್ ಆಗಿ ಒಂದು 3-4 ತಿಂಗಳದಾಗ ಅದು ಹೊಳಮಡಿ ಸ್ಯಾಂಕ್ಷನ್ ಆಗಿ ಅದು ಅದ್ರ ಜಾಗ ತೋರಿಸುದು. ಬಿಜಾಪುರದಿಂದ ಹೆಡ್ ಏರ್ ಹತ್ತಿರ್ತಾನ್ರಿ ಒಬ್ಬ ನಮ್ಮ ತೋಟಗಾರಿಕೆಗೆ, ಅವನ ಮುಖಾಂತರ ಅದು ಹೊಳಮಡಿ ಬರ್ತತಿ. ಬಂದ ಮೇಲೆ ಅದನ್ನ ಮಮದಾಪುರ ಹುಬ್ಳಿ ಒಳಗೆ ಅವ್ರು ಎಲ್ಲಿ ತೋರಿಸ್ತಾರ ಆ ಜಾಗ ಖರೀದಿ ಮಾಡ್ಬೇಕ್ರಿ. ಇವ್ನು ಮಾಡ್ಕೊಂಡ ದ್ರಾಕ್ಷಿ ಅವರಿಗೆ ಆತು, ಎಲ್ಲರಿಗೂ ಈ ನಮ್ಮನು ಗಿಡಕ್ಕಾತು, ಇವು ದ್ರಾಕ್ಷಿ ರಾಶಿ ಮಾಡೋರಿಗೆ ಆತು. ನಾವು ದ್ರಾಕ್ಷಿ ಬಾಕ್ಸ್ ಮಾಡ್ತೀವಲ್ರಿ, ಇಂಥ ಬಾಕ್ಸ್ ಆ ಬಾಕ್ಸ್ ತಯಾರು ಮಾಡುವ ಫ್ಯಾಕ್ಟ್ರಿ ಸದಕ್ಕೆ ಮಾಡುವ ಒಂದು ಪ್ರೋಗ್ರೆಸ್ ಅದ್ರಾಗ ಐತ್ರಿ. ಅವನು ಸದಕ್ಕೆ ನಾವು ಮಾಡ್ಬೇಕಂತೇಳಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಸಂಘನ ಮಾಡೀವಿ. ಅದನ್ನ ಮುಂದಿನ ದಿನಮಾನದಾಗ ಈಗ ಹೆಂಗ್ ಬಂದಿರಿ ಅವಾಗ ನಿಮ್ಮನ್ನು ಕರೆಸಿ ನಾವ ನಿಮಗೆ ಏನೈತಿ ಇದ್ರ ಬಗ್ಗೆ ನಾವು ಹಿಂಗ್ ಮಾಡಿದೀವ್ರಿ ಸರ್, ಹಿಂಗ್ ಬಂದಿದ್ರಿ ನೀವು, ಈಗೇನೈತಿ ಮುಂದ

ನಾಸಿಕದಾಗ ಇಲ್ಲಿಗೆ ನಾಸಿಕಕ್ಕೆ ಏನ್ ಪರಕ್ ಐತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಂಬಂಧ ಕಳಿಸ್ಬೇಕಂತ ವಿಚಾರಿತ್ತು. ಈ ಪ್ರಕೃತಿ ವಿಕೋಪ ಮತ್ತು ಚಂಡಮಾರುತ, ಇವು ಗಾಳಿ ಗುಡುಗ ಸಿಡಿಲ ಇಂಥದ್ರಿಂದ ನಾವು ಏನ್ ಕಲ್ತು ಬಂದ್ರು ಇವು ನಮ್ಮನ್ನ ಅವು ಬಿಡಂಗಿಲ್ರಿ. ಅವು ಅದ ನಾವು ಕಲಿತು ಬಂದ ವಿದ್ಯೆದಿಂದ ಇದನ್ನ ನಾವು ಕಡಿಮೆ ಮಾಡಕ್ಕಾಗಂಗಿಲ್ಲ. ಅದನ್ನ ಏನೈತಿ ಮುಂದಿನ ದಿನಮಾನದೊಳಗ ನಾವು ಹಾಕುವುದು ಸರ್ಕಾರಿ ಗೊಬ್ಬರವನ್ನ ಪೂರಾ ನಿರ್ನಾಮ ಒಟ್ಟ ಇಲ್ಲ ಅನ್ನೋಂಗ ಮಾಡಿ ಹೆಂಡಿ ಗೊಬ್ಬರ ಹಾಕಿ ಆಕಳ ಗೋಮಂತ್ರದಿಂದ ಮತ್ತು ಇವು ಏನದಲ್ಲ ಗೋಮಂತ್ರದಿಂದ ತಯಾರು ಮಾಡಂತ ಇವನ್ ಆರ್ಗ್ಯಾನಿಕ್ ಏನ್ ಮಾಡ್ತಾರಲ್ರಿ ಇದನ್ನ ನಾವು ಮಾಡಿ ಕಿಸಿಂದ ಇದನ್ನ ರೋಗಗಳನ್ನ ನಾವು ಕಡಿಮೆ ಮಾಡ್ಕೋತೀವಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿವಿ. ಅತಿ ರೋಗ ಈ ನಾವು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹೆಚ್ಚಿನ ರೋಗ ಬರ್ತತಿ. ಅದನ್ನ ಹಾಕ್ಲಾರ್ದ ಬೆಳೆಸಿದ್ರ ಈಗ ಇದ ವರ್ಷ ನಾವು ಏನೈತಿ ಬರೀ ಆರ್ಗ್ಯಾನಿಕ್ ಒಂದ್ ಸ್ವಲ್ಪ ಯೂಸ್ ಮಾಡಿವ್ರಿ. ಯೂಸ್ ಮಾಡಿದ್ದು ಅಷ್ಟ ಒಂದ್ ಯೂಸ್ ಬರೀ ಇದ ಸರಿ ಫಸ್ಟ್ ಮಾಡಿವಿ. ನಮಗ ಕೆಲವೊಂದ್ ಏರಿಯಾದಾಗ ಪೂರಾ ನಿರ್ನಾಮ ಆಗ್ಯಾವ್ರಿ. ಆದ್ರೆ ನಮ್ಮ 50% ಆಗ್ಯಾವ. 50% ಆಗ್ಯಾವಂದ್ರ ಅದು ರಿಸಲ್ಟ್ ಒಂದ್ ಸ್ವಲ್ಪ ಬಂದೈತಿ ಅಂತೇಳಿ ನಮ್ಗೆ ಅನಿಸೈತಿ. ಇದನ್ನ ನಾವು ಹೆಚ್ಚಿಗೆ ಮಾಡಿದೀವಿ ಅಂದ್ರ ಈ ಅಣಿಕಲ್ ಒಂದ್ ಬಿಟ್ಟು ಬೇಕಾದಷ್ಟು ಮಳೆ ಆದ್ರೂ ಏನೂ ಆಗುದಿಲ್ಲ ಅಂತ ನಮ್ಗೆ ಅನಿಸಾಕತೈತ್ರಿ. ಅಣಿಕಲ್ ಒಂದ ಅದಕ್ಕೆ ಇದು ರೀ ಕುತ್ತ, ಅದು ಎತ್ತರ ಮ್ಯಾಗಿಂದ ದೊಡ್ಡ ಅಣಿಕಲ್ ಬಿತ್ತಂದ್ರ ಅದ್ ಎಂತಾದ ಕಾಯಿರ್ಲಿ ಎಂತಾದ ತಾಪಲ್ಲಿರ್ಲಿ ಹರ್ಕೊಂಡ್ ಹೋಗತಿ. ಹಂಗ ಮಳೆ ಆದ್ರೆ ಏನಾಗಂಗಿಲ್ಲ. ನಾವು ಈ ಟೈಪ್ ಮಾಡ್ಕಿಸಿಂದ ಹೆಚ್ಚಿಗೆ ಅನುಕೂಲ ಮಾಡ್ಕೋಬೇಕಂತೇಳಿ ಒಂದು ಲೆಕ್ಕ ಹಾಕೊಂಡಿವಿ. ಗೌಡ್ರ, ಈಗ ನಿಮ್ಮಲ್ಲಿ ಈಗ ದ್ರಾಕ್ಷಿಗೆ ಬಹಳ ಕೌಶಲಯುಕ್ತ ಕೂಲಿ ಆಳುಗಳು ಬೇಕಾಗ್ತಾರ. ಯಾಕಂತಂದ್ರ ಅದನ್ನ ಚಟ್ನಿ ಮಾಡೋದು ಒಂದು ಕೌಶಲ ಇರ್ತದ, ವಿಜ್ಞಾನ ಇರ್ತದ ಅದ್ರೊಳಗ. ನಿಮ್ಮಲ್ಲಿ ಹೆಂಗ ಪರಿಸ್ಥಿತಿ ಅದ ಕೂಲಿ ಆಳುಗಳ ಪರಿಸ್ಥಿತಿ? ಲೇಬರ್ ವಿಚಾರದಾಗ ಎಲ್ಲಾ ಕಡೆ ತ್ರಾಸ ಐತ್ರಿ. ಆದ್ರೂ ನಮ್ಮಲ್ಲಿ ಏನೈತಿ ದ್ರಾಕ್ಷಿ ಬಾಳ ಇಲ್ರಿ. ನಮ್ಮಲ್ಲಿ ದ್ರಾಕ್ಷಿ ಇಲ್ಲಿ ಒಳ್ಯಾರ ಒಂದ್ ಎರಡು ಬೇಡ ಮೂರು ಮಂದಿ ರೈತರ ಅಟ್ಟ ಹೆಚ್ಚಿವಿ. ನಾವು ಇಷ್ಟ ಹೆಚ್ಚಿವಿ. ಅದನ್ನ ಪಕ್ಕ ಇದ್ರಾಗ ಪರಿಣಿತರು ಯಾರು ಇಲ್ಲ, ಯಾರು ಲೇಬರ್ಗಳು. ಅವ್ರನ್ನ ನಾವ ಅವ್ರನ್ನ ತಯಾರು ಮಾಡ್ಬೇಕ್ರಿ. ಅವ್ರನ್ನ ನಮ್ಮಲ್ಲಿ ಮತ್ತೊಂದು ಬರುವ ಆಳುಗಳನ್ನ ಅಲ್ಲಿ ಹಚ್ಚಬೇಕು. ಮುಂದ ನಿತ್ತ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡ ಅಂತೇಳಿ 5-6 ವರ್ಷದಾಗ ಒಂದ 25-30 ಜನ ನಾವು ತಯಾರು ಮಾಡಿವಿ. ನಮಗೊಂದು 10-15 ಜನ ಬೇಕಾಗ್ತಾರ. ನಮ್ಮಲ್ಲಿ ಒಬ್ರು ಬಿಟ್ಟಿರ್ತಾರ, ಅವ್ರು ಬಂದಿರ್ತಾರ. ಹಿಂಗಾಗಿ ನಮ್ಮಲ್ಲಿ ಒಟ್ಟು ಒಂದು 30 ಜನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿವಿ ಅವ್ರಿಗೆ. ನಾವು ಮಾಡುವ ಹೊತ್ನಾಗು ಮನೆಯವ್ರ ಮುಂದಿರತೀವಿ ಮಾಲಕರ, ಈ ಟೈಪ್ ಮಾಡ್ಬೇಕು ಈ ಟೈಪ್ ಮಾಡ್ಬೇಕು ಅಂತ ಹೇಳ್ಕೋತ ಬಂದೀವಿ. ಹಂಗ ಸಾಕೋತ ಬಂದತ್ರಿ. ಇನ್ನು ಮುಂದಿನ ದಿನಮಾನದಾಗೂ ಇಲ್ಲಿ ದ್ರಾಕ್ಷಿ ಇನ್ನ ಹೆಚ್ಚಿಗೆ ಆಗುವ ಸಾಧ್ಯತೆ ಐತಿ. ಮತ್ತ ಈಗ ಇತ್ತಿತ್ತಲಾಗ UPಯಿಂದ ಬರಾಕತ್ಯಾರ್ರಿ. UPಯಿಂದ ಮಂದಿ ಬಂದು ಒಂದೊಂದು ಟೀಮ್ ಅಲ್ಲೆಲ್ಲ ಒಂದು ಟೀಮ್ ಇರ್ತಾರ. ಅವ್ರಿಗೆ ಅಗಾವ ಟೆಂಡರ್ ಕೊಡ್ತಾರ. ಅವ್ರ ಗಿಡದ ಲೆಕ್ಕ ಮ್ಯಾಗ ಇರ್ತತಿ. ಅವರು ಬಂದ್ ಮಾಡಾಕತ್ಯಾರ್ರಿ. ಅವರು ಬಂದ್ ಮಾಡಾಕತ್ಯಾರ. ನಾವೇನ್ ಅವ್ರನ್ನ UPಯವ್ರ ಹೆಚ್ಚಿಲ್ಲ. ನಮ್ಮಲ್ಲಿ ಲೋಕಲ್ ಮಂದಿ ತಗೊಂಡ ಮಾಡಿವಿ. ನಮಗೇನು ಹಂಗೇನ ಸರಿ ಅನಿಸೈತ್ರಿ. ನಾವು ಕಡ್ಡಿ ಮಾಡೋದ್ರಾಗಲಿ, ಕಾಯಿ ಕಟ್ ಮಾಡೋದ್ರಾಗಲಿ, ಮುಂದೆ ಚಟ್ನಿ ಆಗಲಿ, ಇವತ್ತು ಕೆಲಸ ತಗೋದ್ರಾಗಲಿ, ಮುಂದೆ ಇವು ಬಣ್ಣ ಹಚ್ಚು ಎಲ್ಲಾನು ಇಟ್ಕೊಂಡು ಹೆಚ್ಚು ಕಡಿಮೆ ಇಲ್ಲೇ ನಾವು ಲೋಕಲ್ ಆಳುಗಳೆಲ್ಲ ಮಾಡ್ಸಕತ್ತೀವಿ. ಮೊದಲು ಯಾರು ತಗೊಂಡ್ ಮಾಡಿವಿ, ಏನೋ ಬಿಟ್ಟಿರ್ತಾರ ಬಂದಿರ್ತಾರ. ಒಂದು 20-30 ಜನ ನಮ್ಮಲ್ಲಿ ನಮ್ಮ ಕೈಯಾಗ ಅದರ ಪರಿಣಿತರಾಗ್ಯಾರ್ರಿ. ಆ ಟೈಮ್ಕ ಅವ್ರಿಗೆ ಆಗಾವ ಹೇಳ್ಕೊಂಡಿರ್ತೀವಿ, ಬರ್ತಾರ್ರಿ, ಕೆಲಸ ಮಾಡಿಕೊಡ್ತಾರ. ಮತ್ತೆ ಹಂಗೆ ಏನೋ ಅನಿವಾರ್ಯ ಇರ್ಲಾರ್ದಾಗ ಮಗ್ಲಿ ಇಲ್ಲೆಲ್ಲ ಕಾಕಂಡಿಕಿ, ಹೊಮದಾಪುರ, ಚಿಕ್ಕಲಿಕಿ ಕ್ರಾಸ್, ಅವೆಲ್ಲ ಮೊದಲಿನೂ ದ್ರಾಕ್ಷಿ ಊರ್ರೆವು. ಅಂತ ಊರಿಂದ ಟೀಮ್ ತರಿಸ್ತೀವಿ. ಒಟ್ಟ ಇಲ್ಲಿ ಬಹಳ ಮಂದಿ ಯಾರು ಸಿಗಲಾರ್ದ ಅವರು UPಯಿಂದ ಬಂದದ್ದು ಟೀಮ್ ಇರ್ತಾವ್ರಿ. ಅವ್ರು ಎಲ್ಲಿ ಒಂದ್ ಕಡೆ ಸ್ಟ್ಯಾಂಡ್ ಮಾಡಿರ್ತಾರ, ಅಲ್ಲಿದಿಂದ ಅವ್ರನ್ನ ತಗೊಂಡ್ಬಂದು ಕರ್ಕೊಂಬಂದು ಗಾಡಿಯಾಗ ಮತ್ತೆ ಹೋಗಿ ಅವ್ರು ನಿಲ್ಲಿಸಬಹುದು. ಮಾಡಿ ತಮ್ಮ ತಮ್ಮ ಕೆಲಸ ಮಾಡ್ಕೋತಾರ ರೈತರು. ಈಗ ಪ್ರತಿ ವರ್ಷ ಎಷ್ಟು ಇಳುವರಿ ನೀವು ತೆಗಿತಾ ಇದ್ರಿ? ಒಂದು ಎಕರೆಗೆ ನನಗೆ ಹೇಳ್ರಿ, 1 ಎಕರೆಗೆ ಎಷ್ಟು ಖರ್ಚು ಬರ್ತದ, ಆಮೇಲೆ ಎಷ್ಟು ಇಳುವರಿ ಬರ್ತದ, ಮತ್ತೆ ಏನು ಆದಾಯ ಬರ್ತದ ಸರಾಸರಿ? ಆದಾಯ ಅಂದ್ರೆ ಸರ್, ಈಗ ನಾವು ಯಾವುದೇ ಪೀಕ್ ಮಾಡಿದ್ರು ಈ ಪ್ರಕೃತಿ ಈ ಕೋಪಕ್ಕೆ ಹಾನಿ ಆಗಲಾರ್ದ ಬತ್ ಅಂದ್ರ ಈ ದ್ರಾಕ್ಷಿ ಮುಂದೆ ಯಾವ ಪೀಕೂ ಇಲ್ಲ. ಅದೇ ದೊಡ್ಡ ಪೀಕ್ ಈಗ. ಆದ್ರೆ ಏನೈತಿ, ಮಿನಿಮಮ್ 3 ಟನ್ ಅಂತರೂ ಬೆಳಿಬೇಕ್ರಿ ಎಲ್ಲರೂ. ಇದು ಬೆಳೆಯವ್ರ 5-6 ಟನ್ ಬೆಳಿತಾರ್ರಿ. ಆದ್ರೆ ನಾವು ಇಲ್ಲಿ ನಾವು 6 ವರ್ಷದಿಂದ ನಾವು ಹೆಚ್ಚು ಬೆಳೆಯಕತ್ತೀವಿ. ಮಿನಿಮಮ್ 3 ಟನ್ ನಾವು ಮಾಡೀವ್ರಿ. 3 ಟನ್ ಮಾಡೀವಿ. 150-190 ಮಟ್ಟ ರೇಟ್ ಐತ್ಯಾವು. ನಾವು 150 ಟಾರ್ಗೆಟ್ ಮಾಡ್ಕೊಳ್ದ್ರಿ ಎವರೇಜ್. ಇವತ್ತು ಸುಮಾರ ಚಲೋ ಎವರೇಜ್ 150 ರೂಪಾಯಿ ರೇಟ್ ಬೀಳ್ತತಿ ಮನುಕರಿ. 150 ರೂಪಾಯಿ ಒಂದು ಕೆಜಿ ರೀ. ಮತ್ತೆ ಹಸಿಕಾಯಿ ಆದ್ರೆ 30-32 ರೂಪಾಯಿ ಒಂದು ಕಿಲೋ ಮಾರ್ತತ್ರಿ. ಅದೂ ಒಂದು ವರ್ಷ ಕೊಟ್ಟಿದ್ದೀವ್ರಿ. 2 ಎಕರೆ ಫಸ್ಟ್ನೇ ವರ್ಷ ಹಚ್ಚಿದೀವ್ರಿ. ಅದು ಮಾಣಿಕ ಚಮನ್ ಅಂತೇಳಿ 32 ಟನ್ ಕಾಯಿ ಹೊಂಡಿತ್ರಿ ಅವ್ರು ಫಸ್ಟ್ನೇ ವರ್ಷ ರೀ. 32 ಟನ್ ಕಾಯಿ ಹೊಂಟ್ರೆ 2 ಎಕರೆ 9,36,000 ರೂಪಾಯಿ ಆತ 2 ಎಕರೆ. ಏನೋ 15 ವರ್ಷ ರೀ ಅದು. ಮತ್ತೆ ಎರಡನೇ ವರ್ಷನು ಚಲೋ ಹೊಂಟೈತ್ರಿ, ಅದು 10 ಟನ್ ಮನುಕಾತು, 10 ಟನ್ ಮನುಕಾತು 150 ರೂಪಾಯಿ ಮಾರ್ತಿ, ಅದ 2 ಎಕರೆ 15 ಲಕ್ಷದಾತು. ಎಷ್ಟು ಉತ್ಪನ್ನ ಎದುರಾಗು ಬರಂಗಿಲ್ಲ. ಆದ್ರ ಅದನ್ನ ನುಕ್ಸಾನ ಅಂತ ನಾವು ಏನಾರ ಆಕೈತಿಪ್ಪ ಅಂತಂದ್ರ ರೋಗಿನೊಳಗೆ ಏನ್ ನುಕ್ಸಾನ ಆಗುದಿಲ್ಲ, ರೋಗ ಎಂತಾದಿದ್ರು ಎಣ್ಣೆ ಹೊಡಿತಾರ ಮಾಡ್ತಾರ, ಅದಕ್ಕೆ ಕುತ್ತಂದ್ರ ಮಳಿ ಪ್ರಕೃತಿ